ನಾವು ಕೃಷಿಗೆ ಹೇಗೆ ನೀರನ್ನು ಬಳಸ್ಕೊಳ್ತೀವೋ ನಮ್ಮ ದಿನನಿತ್ಯದ ಬಳಕೆಗೆ ಕೂಡ ನೀರನ್ನು ಬಳಸ್ಕೊಳ್ತೀವಿ. ಅದರಲ್ಲಿ ಈ ಕುಡಿಯುವ ನೀರು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರುವಂಥದ್ದು. ಮತ್ತು ಈ ಒಂದು ನೀರು ಎಲ್ಲ ಒಂದು ಸಂದರ್ಭದಲ್ಲೂ ಕೂಡ ಶುದ್ಧವಾಗಿ ನಮಗೆ ನೇರವಾಗಿ ಕುಡಿಯೋದಕ್ಕೆ ಬಳಸೋ ರೀತಿಯಲ್ಲಿ ಸಿಗೋದಿಲ್ಲ. ಅದನ್ನು ನಾವು ಸುಧಾರಣೆ ಮಾಡಿಕೊಂಡು ಬಳಸ್ಕೋಬೇಕಾಗತ್ತೆ. ಹೌದು. ಈ ಒಂದು ಕುಡಿಯುವ ನೀರಿನ ಸುಧಾರಣೆಗೆ ಯಾವ್ಯಾವ ಒಂದು ವಿಧಾನಗಳನ್ನು ತಂತ್ರಜ್ಞಾನಗಳನ್ನು ನಮ್ಮ ಗ್ರಾಮೀಣ ಮಹಿಳೆಯರು ರೈತ ಬಾಂಧವರು ಬಳಸ್ಕೋಬೋದು ಅಂತ ತಾವಿವತ್ತು ಪರಿಚಯವನ್ನು ಮಾಡಿಕೊಡ್ಬೇಕು. ಮೊದಲಿಗೆ ಕುಡಿಯುವ ನೀರಿನ ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ತಿಳಿಸ್ತೀರ? ನೋಡಿ, ಮಾನವನ ನಾಗರಿಕತೆಯಲ್ಲಿ ನೀರಿನ ಪಾತ್ರ ಬಹಳ ದೊಡ್ಡದು. ನೀರು ಮೂಲಭೂತ ಅವಶ್ಯಕತೆಗಳಲ್ಲಿ ಒಂದು. ನಮಗೆ ಕುಡಿಯಲು, ಆಹಾರ ತಯಾರಿಸಲು, ಸ್ನಾನ ಮಾಡಲು, ಪಾತ್ರ ಹಾಗೂ ಬಟ್ಟೆಗಳನ್ನು ತೊಳೆಯಲು, ಬೆಳೆಗಳನ್ನು ಬೆಳೀಲಿಕ್ಕೆ, ಪಶುಪಾಲನೆ ಇತ್ಯಾದಿ ಎಲ್ಲ ಕೆಲಸಗಳಿಗೂ ಸಹ ನೀರು ಅತ್ಯವಶ್ಯ. ಹೀಗಾಗಿ ನಾಗರಿಕತೆ ಮೊದಲಿನಿಂದ ಪ್ರಾರಂಭವಾಗಿದ್ದೇ ನದಿಯ ದಡದಲ್ಲಿ. ಆದರೆ ಎಲ್ಲ ನೀರಿನ ಮೂಲಗಳಲ್ಲೂ ಸ್ವಚ್ಛವಾದ ನೀರು ದೊರಕಬೇಕು ಅಂತ ಏನೂ ಇಲ್ಲ. ನೀರು ರುಚಿಯಾಗಿರಬೇಕು, ತಿಳಿಯಾಗಿರಬೇಕು, ಯಾವುದೇ ವಾಸನೆ ಇಲ್ಲದೇ ಇರಬೇಕು, ಹಾಗೂ ಆ ನೀರು ಕುಡಿಯೋದರಿಂದ ಯಾವುದೇ ರೋಗಗಳು ಬರಬಾರದು. ಇದನ್ನ ಈ ತರ ಒಂದು ನೀರು ಅವಶ್ಯಕ ಅಂತ ನಮ್ಮ ಪೂರ್ವಜರಿಗೆ ತಿಳಿದಿತ್ತು. ಕುಡಿಯುವ ನೀರು ಶುದ್ಧವಾಗಿ ಸುರಕ್ಷಿತವಾಗಿರಬೇಕು. ನೀರಿನ ಮಟ್ಟಿಗೆ ಹೇಳೋದಾದರೆ ಸೂಕ್ಷ್ಮಾಣುಗಳ ಸೋಂಕು ತಗಲುವಂತಹ ಸಾಧ್ಯತೆ ಬಹಳ ಇರ್ತವೆ. ನೋಡಿ, ಅಶುದ್ಧ ನೀರಿನ ಸೇವನೆಯಿಂದ ನಾನಾ ರೀತಿಯ ರೋಗಗಳಿಗೆ ಈಡಾಗುವುದು ಬಹಳ ಸಾಮಾನ್ಯ. ಹೀಗಾಗಿ ನೀರಿಗೆ ಚಿಕಿತ್ಸೆ ನೀಡಿ ಎಲ್ಲ ರೀತಿಯ ರೋಗಕಾರಕ ಸೂಕ್ಷ್ಮಾಣುಗಳಿಂದ ಮುಕ್ತಗೊಳಿಸೋದು ಬಹಳ ಮುಖ್ಯ. ಈಗ ನೀರಿನಿಂದ ಸಾಮಾನ್ಯವಾಗಿ ಯಾವ್ಯಾವ ರೋಗಗಳು ಬರ್ತವೆ ಅಂತೀರಿ? ನೀರಿನಿಂದ ಸುಮಾರು ಬಗೆಯ ರೋಗಗಳು ಬರ್ತವೆ. ಅತಿಸಾರ, ಅತಿ ಬೇಧಿ, ಆಮೇಲೆ ಯಕೃತಿಗೆ ಸಂಬಂಧಪಟ್ಟಂತಹ ಕೆಲವು ಕಾಯಿಲೆಗಳು, ಜಾಂಡಿಸ್ ಅಂತಾನು ಹೇಳ್ತಾರೆ ಅದಕ್ಕೆ, ಟೈಫಾಯ್ಡ್, ಪ್ಯಾರಾಟೈಫಾಯ್ಡ್ ಜ್ವರಗಳು, ಕಾಲರ ಇತ್ಯಾದಿ ರೋಗಗಳು ಮಲಿನ ನೀರಿನ ಸೇವನೆಯಿಂದ ಮಾತ್ರ ಬರುವಂತಹ ರೋಗಗಳು. ಅದಲ್ಲದೆ ಈ ಸೀಸದ ವಿಷ, ಫ್ಲೋರೋಸಿಸ್, ಇವು ಸಹ ನೀರಿನ ರಾಸಾಯನಿಕ ಮೂಲದ ಮಾಲಿನ್ಯತೆಯಿಂದ ಬರುವಂತಹ ರೋಗಗಳು. ಮನುಷ್ಯರ ಅಥವಾ ಪಶು ಪಕ್ಷಿಗಳ ತ್ಯಾಜ್ಯಗಳು ಇಲ್ಲವೇ ಈ ಕಾರ್ಖಾನೆಗಳ ತ್ಯಾಜ್ಯಗಳಿಂದ ಸಾಮಾನ್ಯವಾಗಿ ನೀರು ಮಲಿನವಾಗ್ತಾ ಇರುತ್ತೆ. ಹಾಗ ನೋಡಿದ್ರೆ ನೀರಿಂದನೇ ಬರುವಂತಹ ರೋಗಗಳನ್ನು ಮುಖ್ಯವಾಗಿ ಎರಡು ಗುಂಪುಗಳಾಗಿ ನಾವು ವಿಂಗಡಿಸಬಹುದು, ಶೀಘ್ರ ಮತ್ತು ದೀರ್ಘಕಾಲದ ಸಮಸ್ಯೆಗಳು ಅಂತ. ನೀರು ಸೇವಿಸಿ ಆದ ಮೇಲೆ ಕೆಲವು ಗಂಟೆಗಳಲ್ಲಿ ಅಥವಾ ಒಂದೆರಡು ದಿನಗಳಲ್ಲಿ ಸಮಸ್ಯೆಗಳು ಕಾಣಿಸ್ಕೊಂಡ್ರೆ ಆ ತರ ಸಮಸ್ಯೆಗಳನ್ನು ಶೀಘ್ರ ಸಮಸ್ಯೆಗಳು ಅಂತ ಕರೀತಾರೆ. ಉದಾಹರಣೆಗೆ ವಾಂತಿ, ಭೇದಿ ಹಾಗೆಲ್ಲ. ಇನ್ನು ನೀರಿನ ಸೇವನೆಯಿಂದ ಯಕೃತ್ತು ಮತ್ತೆ ಕೆಲವೊಮ್ಮೆ ಮೂತ್ರಪಿಂಡದ ಮೇಲೆ ಏನು ಸಮಸ್ಯೆಗಳಾಗ್ತವೆ ಇವೆಲ್ಲ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು. ಇವುಗಳಿಗೆ ಉದಾಹರಣೆ ಅಂದ್ರೆ ಅದೇ ಯಕೃತ್ತು, ಮೂತ್ರಪಿಂಡ ವಿಫಲ ಆಗ್ತಾ ಬರೋದು. ಇವು ಮುಖ್ಯವಾಗಿ ಈ ನೀರಿನಿಂದ ಕಂಡುಬರುವಂತಹ ಸಾಮಾನ್ಯವಾದ ರೋಗಗಳು ಅಂತ ಹೇಳ್ಬಹುದು. ಹೌದು. ಇನ್ನು ಮುಖ್ಯವಾಗಿ ಈ ನೀರಿನ ಮಾಲಿನ್ಯಕ್ಕೆ ಏನು ಕಾರಣಗಳು, ಶುದ್ಧ ಕುಡಿಯುವ ನೀರು ಅಂದ್ರೇನು ಅಂತೀರಿ? ನೀರಿನ ಮಾಲಿನ್ಯಕ್ಕೆ ಕಾರಣಗಳೆಂದ್ರೆ ಮೊದಲನೇದಾಗಿ ಈ ಮೇಲ್ಮೈ ನೀರು ಅಥವಾ ಮಳೆಗಾಲದಲ್ಲಿ ಸಂಗ್ರಹಿಸಿಟ್ಟಿರ್ತೀವಪ್ಪ ಆ ನೀರನ್ನ ಯಾವುದೇ ಒಂದು ಚಿಕಿತ್ಸೆ ಇಲ್ಲದೆ ಹಾಗೆ ಬಳಸೋದು. ಕೆಲವೊಮ್ಮೆ ಬಾವಿ, ಕೆರೆ, ನದಿ ನೀರುಗಳ ಈ ಅಸಮರ್ಪಕ ಸೋಂಕು ನಿವಾರಣೆ ಪದ್ಧತಿಗಳು ಮತ್ತೆ ಬೇರೆ ಯಾವುದೇ ಮೂಲದಿಂದ ಮಾಲಿನ್ಯ ಆಗಿರಬಹುದು. ಉದಾಹರಣೆಗೆ ಪೈಪ್ಗಳ ಜೋಡಣೆ ಸರಿ ಇಲ್ಲದೆ ಇದ್ದು ಚರಂಡಿ ನೀರು ಕುಡಿಯೋ ನೀರಿನ ಜೊತೆ ಸಂಪರ್ಕ ಆಗಿರಬಹುದು, ಅಥವಾ ನಾವು ಈಜುಕೊಳದ ನೀರನ್ನ ಈಜುವಾಗ ಅಕಸ್ಮಾತ್ ಆಗಿ ಕುಡಿದು ಬಿಡಬಹುದು. ಇವೆಲ್ಲ ನೀರಿನ ಮಾಲಿನ್ಯಕ್ಕೆ ಕಾರಣ ಆಗ್ತವೆ. ನೀರಿನ ಶುದ್ಧೀಕರಣ ಅಂದ್ರೆ ಬೇಡದಂತಹ ರಾಸಾಯನಿಕ ವಸ್ತುಗಳು, ಜೈವಿಕ ವಸ್ತುಗಳು, ಘನ ಹಾಗೂ ಅನಿಲ ರೂಪದ ಕಣಗಳೇನಿರ್ತವೆ ಇವೆಲ್ಲವುಗಳನ್ನ ನೀರಿಂದ ಬೇರ್ಪಡಿಸೋದು ನೀರಿನ ಶುದ್ಧೀಕರಣ ಅಂತ ಅನಿಸ್ಕೊಳ್ಳುತ್ತೆ. ಈ 2007 WHO ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಅವರ ವರದಿ ಪ್ರಕಾರ 1.1 billion ಜನ ಶುದ್ಧವಾದ ಕುಡಿಯೋ ನೀರಿಂದ ವಂಚಿತರಾಗ್ತಾ ಇದ್ದಾರೆ ಅನ್ನೋದು. ಅಂದ್ರೆ 110 crore ಜನ. 110 crore ಜನ ವರ್ಷದಲ್ಲಿ ಸುಮಾರು 4 billion ಅಂದ್ರೆ ಎಷ್ಟು ಕೋಟಿ ಆಯ್ತು? 400 crore ಅಷ್ಟು ಜನರು ಅಶುದ್ಧ ನೀರಿನ ಸೇವನೆಯಿಂದ ಅತಿ ಭೇದಿಗೆ ಒಳಗಾಗಿದ್ದು ಅದರಲ್ಲಿ 1.8 million ಜನ ಸಾವನ್ನಪ್ಪಿದ್ದಾರೆ. ಇದು ವಿಶ್ವ ಆರೋಗ್ಯ ಸಂಸ್ಥೆ ವರದಿ. ಎಲ್ಲ ಅಭಿವೃದ್ಧಿ ಹೊಂದುತ್ತಿರುವಂತಹ ದೇಶಗಳಲ್ಲಿ ಹೀಗಾಗಿ ಅಶುದ್ಧ ನೀರಿನಿಂದ ಸಾವನ್ನಪ್ಪುವಂತಹ ರೋಗಗಳನ್ನು ಹತೋಟಿ ತರೋದೇ ಒಂದು ಮುಖ್ಯ ಗುರಿಯಾಗಿರುತ್ತೆ.

ಬಟ್ಟೆಯನ್ನ ಬಳಸುವಂತಹದ್ದು. ಹೌದು. ಇನ್ನೊಂದಿದೆ ಸಿರಾಮಿಕ್ ಶೋಧಕ ಅಂತ. ಈ ಶೋಧಕದಲ್ಲಿ ಕೂಡ ರಂಧ್ರಗಳು ಬಹಳ ಚಿಕ್ಕದಿರ್ತವೆ, ತುಂಬಾ ಅಂದ್ರೆ 0.6-3 micron ಇದು ಕೂಡ ಅಗ್ಗ ಮತ್ತೆ ಇದು ಬಾಳಿಕೆ ಕೂಡ ಬರುತ್ತೆ. ಈ ಸಿರಾಮಿಕ್ ಶೋಧಕದಿಂದ ಬ್ಯಾಕ್ಟೀರಿಯಾ ಮತ್ತು ಪ್ರೋಟೋಜೋವಾ ಇವೆಲ್ಲ ಸೂಕ್ಷ್ಮ ಜೀವಿಗಳು, ಇವುಗಳಿಂದ ಅದು ರಕ್ಷಣೆ ನೀಡುತ್ತೆ. ಇನ್ನು ಮತ್ತೊಂದಿದೆ ಸ್ವಲ್ಪ ದೊಡ್ಡದು, ಇದು ಜೈವಿಕ ಮತ್ತು ಮರಳಿನ ಶೋಧಕ ಅಂತ. ಎರಡು ತರ ಇದರಲ್ಲಿ ಕೆಲಸ ಆಗ್ತದೆ. ಇದು ಯಾಂತ್ರಿಕವಾಗಿಯೂ ಹೌದು, ಜೈವಿಕ ಆಗಿಯೂ ಹೌದು, ಅದು ಎರಡರ ಸಂಯೋಜನೆ. ಇದು ಇದರಲ್ಲಿ ಒಂದು ದೊಡ್ಡ ಧಾರಕ ಕಂಟೈನರ್ ಅಂತೀವಲ್ಲ ಧಾರಕ, ಇದು ಸುಮಾರಾಗಿ 1 meter ಅಷ್ಟು ಎತ್ತರ ಇದ್ದು ಮರಳನ್ನು ತುಂಬಿಸಿರ್ತಾರೆ ಅದರಲ್ಲಿ. ಆಮೇಲೆ ಮರಳಿಗಿಂತ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ನೀರಿರ್ತದೆ. ಈ ನೀರಿನ ಪದರ ಒಂಥರ ಜೈವಿಕ ಕ್ರಿಯಾಶೀಲ ತರ ಕೆಲಸ ಮಾಡಿ ಆಲ್ಗೆ ಇತ್ಯಾದಿ ಸೂಕ್ಷ್ಮವಾದಂತಹ ಸಸ್ಯಜೀವಿಗಳನ್ನ ಹೊಂದಿರೋದ್ರಿಂದ ನಾವು ನೀರಲ್ಲಿ ಸೋಸಿದಾಗ ನೀರಲ್ಲಿರುವಂತ ರೋಗಕಾರಕ ಸೂಕ್ಷ್ಮಾಣುಗಳನ್ನ ಅದು ಕಡಿಮೆ ಮಾಡುತ್ತೆ. ಅಂದ್ರೆ ಪೂರ್ತಿಯಾಗಿ ತೆಗೆಯೋಲ್ಲ, ಕಮ್ಮಿ ಆಗುತ್ತೆ, ಬ್ಯಾಕ್ಟೀರಿಯಾ ವೈರಸ್ಗಳೆಲ್ಲ ಕಮ್ಮಿ ಆಗ್ತವೆ. ಇದು ಒಂದು ವಿಧಾನ. ಇದಲ್ಲದೆ ಮತ್ತೊಂದು ಬಹಳ ಸುಲಭದ ವಿಧಾನ ಅಂದ್ರೆ ಸೂರ್ಯನ ಶಾಖದಿಂದ ನೀರನ್ನು ನಮ್ಮ ಸುರಕ್ಷಿತವಾಗಿಸೋದು. ಇದು ಹೇಗ್ ಮಾಡ್ಬೇಕಂದ್ರೆ ಒಂದು ಪ್ಲಾಸ್ಟಿಕ್ ಬಾಟಲಿ ಹೇಗಿರ್ಬೇಕು, ಬಾಟಲಿ ಸ್ವಚ್ಛವಾಗಿ ಒಡಿಬಾರದು, ಆತರ ಪಾರದರ್ಶಕವಾಗಿರಬೇಕು, ಬಣ್ಣರಹಿತವಾಗಿರಬೇಕು. ಸುಮಾರಾಗಿ ಒಂದು 3 liter ನೀರು ಹಿಡಿಯುವಷ್ಟು ಒಂದು ದೊಡ್ಡದ ಪ್ಲಾಸ್ಟಿಕ್ ಬಾಟ್ಲೆ, ಅದರಲ್ಲಿ ನೀರು ತುಂಬಿಬಿಟ್ಟು ಅಕಸ್ಮಾತ್ ನಿಮ್ಮ ನೀರು ತೆಳುವಾಗಿಲ್ಲದೆ ಇದ್ರೆ ತುಂಬಿಬಿಟ್ಟು ಮುಚ್ಚಳ ಗಟ್ಟಿ ಹಾಕಿ 6 hours ಕಾಲ ಸೂರ್ಯನ ಶಾಖದಲ್ಲಿ ಇಟ್ಬಿಡೋದು. ಅಕಸ್ಮಾತ್ ಆ ದಿನ ನೀವಿಟ್ಟ ದಿನ ಮೋಡ ಕವಿದಿದ್ದಲ್ಲಿ ಪುನಃ ಮರುದಿನ ಇಡಬೇಕು. ಈ ಬಾಟಲಿ ನೀರು ಸುರಕ್ಷಿತ, ಇದರಿಂದ ನೀರು ಬಗ್ಸ್ಕೊಂಡು ಕುಡಿಬೇಕು. ಅಂದ್ರೆ ಈ ನೀರನ್ನು ಬೇರೆ ಬಾಟ್ಲಿಗೆ ಅಥವಾ ಪಾತ್ರಕ್ಕೆ ಹಾಕಬಾರದು, ಇದೇ ಬಾಟ್ಲಿಯಿಂದ ನೀರು ಬಗ್ಸ್ಕೊಂಡು ಕುಡಿಬೇಕು. ಈಗ ಮಾಡೋದ್ರಿಂದ ಅತಿಭೇದಿ, ಕಾಲರ, ಟೈಫಾಯ್ಡ್ ಈ ತರ ರೋಗಗಳನ್ನ ಉಂಟು ಮಾಡುವಂತಹ ಸೂಕ್ಷ್ಮಾಣುಗಳನ್ನ ಸೂರ್ಯನ ಶಾಪ ನಾಶಪಡಿಸಬಲ್ದು. ಬ್ಯಾಕ್ಟೀರಿಯಾ ವೈರಸ್ಗಳೆಲ್ಲ ಗಮನಾರ್ಹ ಪ್ರಮಾಣದಲ್ಲಿ ಕಮ್ಮಿ ಆಗ್ತವೆ. ಆಮೇಲೆ ನೀರನ್ನ ನಾವು ಅದೇ ಬಾಟ್ಲಿಯಲ್ಲೇ ಇಡೋದ್ರಿಂದ ಪುನಃ ಅದು ಕಲುಷಿತ ಆಗೋದಿಲ್ಲ, ಯಾವುದೇ ಖರ್ಚು ವೆಚ್ಚ ಅಂತೂ ನಿಮಗಿಲ್ಲ. ಅನಾನುಕೂಲ ಅಂದ್ರೆ ಇದನ್ನ ಮಾಡ್ಲಿಕ್ಕೆ ಸ್ವಲ್ಪ ಸಮಯ ಬೇಕು ಒಂದು, ಆಮೇಲೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರನ್ನ ಚಿಕಿತ್ಸೆಗೆ ಒಳಪಡಿಸಲಿಕ್ಕೆ ಆಗೋದಿಲ್ಲ. ಓಹೋ, ಅಂದ್ರೆ 6 hours ನಾವು ಇಡಬೇಕಾಗತ್ತೆ, ಅದೇ ಒಂದು ದೊಡ್ಡವಾದ ಒಂದು ಸಮಸ್ಯೆ ಅಂತ. ಹೌದು, ದೀರ್ಘಕಾಲ ತೆಗೆದುಕೊಳ್ಳುತ್ತೆ. ಹೌದು. ಇನ್ನ ರಾಸಾಯನಿಕ ವಿಧಾನಗಳನ್ನು ಕೂಡ ಏನಾದರೂ ಬಳಸ್ಕೋಬಹುದು? ಇದರಲ್ಲೂ ಸುಮಾರಿದೆ, ರಾಸಾಯನಿಕ ಸೋಂಕುಗಳೆತ ವಿಧಾನಗಳು ಅಂತೀವಿ ನಾವು. ಬಹಳ ಮುಖ್ಯವಾಗಿ ಅಂದ್ರೆ ಕ್ಲೋರಿನ್ ದ್ರಾವಣ ಬಳಸೋದು, ಇದು ಸುಲಭ. ಕ್ಲೋರಿನ್ ಅಂದ್ರೆ ಸೋಡಿಯಂ ಹೈಪೋಕ್ಲೋರೈಡ್ ದ್ರಾವಣ ಅಂತ. ಅದು 25 liter ನೀರಿಗೆ ಸುಮಾರು 5 milliliter ಅಂದ್ರೆ ಒಂದು ಸಣ್ಣ ಚಮಚ ಆಗುವಷ್ಟು ಕ್ಲೋರಿನ್ ದ್ರಾವಣ ಬೇಕಾಗುತ್ತೆ. ಇದನ್ನ ನೀರಿನ ಸಂಗ್ರಹಣಾ ಧಾರಕಗಳಿಗೆ ಹಾಕಿ ಸ್ವಲ್ಪ ಮಿಶ್ರಣ ಮಾಡಿ 30 minutes ನಂತರ ಆ ನೀರನ್ನ ನೀವು ಕುಡಿಬಹುದು. ಅದೇ ಇನ್ನೊಂದು ಬರುತ್ತೆ ಅಕ್ವಾ ಟ್ಯಾಬ್ಸ್ ಅಂತ, ಇದು ಕ್ಲೋರಿನಂದೇ ಘನ ರೂಪ ಇದು. ಯಾಕೆಂದ್ರೆ ಇದನ್ನು ಸಂಗ್ರಹಿಸಿಡೋದು ಬಹಳ ಸುಲಭ. ಈ ಒಂದು ಅಕ್ವಾ ಟ್ಯಾಬ್ ಮಾತ್ರ 67 milligrams ಕ್ಲೋರಿನ್ ಇರ್ತವೆ. ಈ ಒಂದು ಅಕ್ವಾ ಟ್ಯಾಬ್ 20 liter ನೀರನ್ನ ಶುದ್ಧೀಕರಣ ಮಾಡುವಷ್ಟು ಸಾಮರ್ಥ್ಯ ಇದೆ ಅದಕ್ಕೆ. ಇದು ಹಾಗೆ ಹಾಕದ 30 minutes ನಂತರ ನೀವು ನೀರನ್ನ ಕುಡಿಬಹುದು. ಮೂರನೇದು PUR ಅಂತ, ಇವು ಒಂಥರ ಪ್ಯಾಕ್, ಈ ಶಾಂಪೂ ಎಲ್ಲ ಬರುತ್ತಲ್ಲ ಆತರ ಸ್ಯಾಚೆಟ್ ಗಳಲ್ಲಿ ಬರ್ತವೆ, ಬಹಳಷ್ಟು ಪೊಟ್ಟಣಗಳಲ್ಲಿ. ಬಹಳಷ್ಟು ರೋಗಕಾರಕ ಸೂಕ್ಷ್ಮಾಣುಗಳನ್ನು ಹೊಂದದಂತ ನೀರಿನ ಮೂಲಗಳನ್ನ ಪ್ಯಾಕೆಟ್ಗಳು ಸರಿಪಡಿಸ್ತವೆ. ಕ್ಲೋರಿನಿಗೂ ಅಕಸ್ಮಾತ್ ಬಗ್ಗದಂತ ಸೂಕ್ಷ್ಮಾಣುಗಳನ್ನು ಕೂಡ ಈ PUR ನಿರ್ಮೂಲನ ಮಾಡಬಲ್ಲದು. ಸುಮಾರು 10 liter ನೀರಿಗೆ ಒಂದು ಪ್ಯಾಕೆಟ್ ಬೇಕಾಗುತ್ತೆ. ಈ PUR ಏನ್ ಮಾಡುತ್ತೆ, ಎಲ್ಲ ಈ ನೀರಿನಲ್ಲಿರುವಂತ ಕಣಗಳನ್ನ ಒಗ್ಗೂಡಿಸಿ ಕೆಳಗೆ ಶೇಖರಣೆ ಆಗುವಂತೆ ಮಾಡ್ತದೆ, ಆಗ ನಮ್ಮ ನೀರು ತಿಳಿಯಾಗ್ತದೆ. ಇನ್ನೊಂದು ಊಹಾಗಾರ ಅಂತ, ಇದು ಕೂಡ ಕ್ಲೋರಿನ್ ಆಧಾರಿತ ದ್ರಾವಣವೇ. ಇದಿಷ್ಟು ಬಿಟ್ಟು ತುಂಬಾ ಸುಲಭ ಇನ್ನೊಂದು ವಿಧಾನ ಅಂದ್ರೆ ನೀರನ್ನ ಕುದಿಸ್ಬಿಡೋದು. ನೀರನ್ನ ಚೆನ್ನಾಗಿ ಕುದಿಸಬೇಕು, ಅದರಲ್ಲಿ ನೀರು ಗುಳ್ಳೆ ಗುಳ್ಳೆ ಬರಬೇಕು, ಆತರ ಎಲ್ಲ ಸೂಕ್ಷ್ಮಾಣುಗಳನ್ನ ಮೊಟ್ಟೆಗಳನ್ನ ನಾಶ ಮಾಡಲಿಕ್ಕೆ ಕುದಿಸೋದಕ್ಕಿಂತ ಒಳ್ಳೆ ವಿಧಾನವೇ ಇಲ್ಲ. ಆದ್ರೆ ನೀವು ಕುದಿಸುವಾಗ ನಿಮ್ಗೆ ಸ್ವಲ್ಪ ಗ್ಯಾಸ್ ಖರ್ಚಾಗಬಹುದು ಅಥವಾ ಉರುವಲ್ ಖರ್ಚಾಗಬಹುದು. ಆಮೇಲೆ ಕುದಿಸಂತ ನೀರು ಎಲ್ಲರಿಗೂ ಅಷ್ಟು ಹಿಡಿಸೋದಿಲ್ಲ, ಸ್ವಲ್ಪ ಸಪ್ಪಗಾದಂಗ ಆಗುತ್ತೆ. ಅಂದ್ರೆ ಈ ರೀತಿ ನಾವು ಶುದ್ಧೀಕರಿಸಿಕೊಳ್ತೀವಲ್ಲ ನೀರನ್ನ,

ಇನ್ನು ನೀರಿನಲ್ಲಿ ಈ ಫ್ಲೋರಿನ್ ಅಂಶ ಹೆಚ್ಚಿರೋದು ಕೂಡ ಕೆಲವು ಪ್ರದೇಶದಲ್ಲಿ ನಾವು ಕಾಣಬಹುದು. ಈ ಫ್ಲೋರಿನ್ ಅಂಶ ಹೇಗೆ ಕಡಿಮೆ ಮಾಡಬಹುದು ಅಂತೇಳಿ? ಫ್ಲೋರಿನ್ ಒಂದು ಮುಖ್ಯವಾದ ಖನಿಜಾಂಶ, ಆದರೆ ಫ್ಲೋರಿನ್ ಮೂಳೆಗಳ ಹಲ್ಲುಗಳ ಇವಕ್ಕೆಲ್ಲ ಬೆಳವಣಿಗೆಗೆ ಅವಶ್ಯಕವಾದ ಪೋಷಕಾಂಶನೇ. ಏನಾಗುತ್ತೆ, ನೀರಿನಲ್ಲಿ ಫ್ಲೋರಿನ್ ಅಂಶ ಎಷ್ಟಿರಬೇಕು ಅಷ್ಟಿರಬೇಕು, ಅದಕ್ಕಿಂತ ಜಾಸ್ತಿ ಇದ್ರೆ ಅಂದ್ರೆ 2 PPM ಆ ಮಟ್ಟಕ್ಕಿಂತ ಜಾಸ್ತಿ ಇದ್ದಾಗ ಅದರ ಪರಿಣಾಮ ಸ್ವಲ್ಪ ವ್ಯತಿರಿಕ್ತವಾಗುತ್ತೆ. ಯಾವುದರ ಮೇಲೆ ಅಂದ್ರೆ ಹಲ್ಲು ಮತ್ತು ಮೂಳೆಗಳ ಮೇಲೇನೆ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 960 ಹಳ್ಳಿಗಳಲ್ಲಿ ಫ್ಲೋರಿನ್ ಅಂಶ ಜಾಸ್ತಿ ಇದೆ. ಅದರಿಂದ 42 ಲಕ್ಷ ಜನ ಸುಮಾರು ಹೆಚ್ಚಿನ ಫ್ಲೋರಿನ್ ಅಂಶ, ಅದಕ್ಕೆ ಫ್ಲೋರೋಸಿಸ್ ಅಂತ ಕರಿತೀವಿ ನಾವು, ಅದರಿಂದ ಜನ ಬಳಲ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ವರದಿಯಾಗಿದೆ. ಹಾಗೆ ಸರಳವಾದ ರೀತಿಯಲ್ಲಿ ಕುಡಿಯೋ ನೀರಲ್ಲಿ ಫ್ಲೋರೈಡ್ ಖನಿಜವನ್ನು ಕಡಿಮೆ ಮಾಡುವಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಇಲ್ಲಿ ಪ್ರಯೋಗ ನಡೆಸಲಾಯಿತು. 3 ಬಗೆಯ ಪ್ರಯೋಗಗಳನ್ನ ಹಮ್ಮಿಕೊಂಡಿದ್ವು. 1 ಲವಂಗ, ಇನ್ನೊಂದು ನುಗ್ಗೆ ಬೀಜ, 3ನೇದು ಆಲಂ. ಲವಂಗನ ಸುಮಾರಾಗಿ 0.8 gram ಅಂದ್ರೆ 1 gram ಸ್ವಲ್ಪ ಕಮ್ಮಿ, 5 liter ನೀರಲ್ಲಿ ಹಾಕಿ 1 ಗಂಟೆಗಳ ಕಾಲ ಇಡೋದು ಅಂತ. ನುಗ್ಗೆ ಬೀಜಗಳಾದ್ರೆ 1-5 ಬೀಜಗಳು ಪ್ರತಿ 5 liter ನೀರಲ್ಲಿ, ಇದು 12 ಗಂಟೆಗಳ ಕಾಲ ಇಡಬೇಕಾಗುತ್ತೆ. ಆಮೇಲೆ ಆಗ್ಲೇ ಹೇಳಿದ್ವು ಆಲಂ ಅಂತ, ಇದು ರಾಸಾಯನಿಕ ವಸ್ತು, ಇದನ್ನ 1 liter ಸುಮಾರು 250 mg, ಇದು ಕೂಡ 12 ಗಂಟೆಗಳ ಕಾಲ. ಈ 3 ವಿಧಾನಗಳನ್ನ ಬಳಸಿದಾಗ ಎಲ್ಲ ವಿಧಾನಗಳಲ್ಲೂ ಫ್ಲೋರಿನ್ ಅಂಶ ಕಮ್ಮಿ ಆಯ್ತು, ಆದರೆ ಆಲಂ ಅತ್ಯಂತ ಹೆಚ್ಚು ಪರಿಣಾಮಕಾರಿಯಾಗಿ ಕಂಡುಬಂತು, ಹೆಚ್ಚಿನ ಸ್ವೀಕೃತಿಯನ್ನ ಪಡೆಯಿತು. ಯಾಕಂದ್ರೆ ಆಲಂ ಬಳಕೆಯಿಂದ ನೀರಿನ ವಾಸನೆ ಮತ್ತು ಬಣ್ಣದಲ್ಲಿ ಏನೂ ವ್ಯತ್ಯಾಸ ಕಂಡು ಬರಲಿಲ್ಲ. ಹೀಗೆ ಕುಡಿಯೋ ನೀರು ಶುದ್ಧವಾಗಿರಬೇಕು ಅಂದ್ರೆ ಮಾತ್ರ ಆರೋಗ್ಯ ಕಾಪಾಡಿಕೊಳ್ಳಕ್ಕಾಗುತ್ತೆ. ಗೃಹ ಮಟ್ಟದಲ್ಲಿ ಅಥವಾ ಮನೆ ಮಟ್ಟದಲ್ಲಿ ನಮಗೆ ಸೂಕ್ತವಾದ ಚಿಕಿತ್ಸಾ ಪದ್ಧತಿಯನ್ನ ಆಯ್ಕೆ ಮಾಡ್ಕೋಬೇಕು, ಯಾಕಂದ್ರೆ ಎಷ್ಟೊಂದು ವಿಧಾನಗಳಿದೆ. ಹಾಗೆ ಸರ್ಕಾರ ಕೂಡ ದೊಡ್ಡ ಪ್ರಮಾಣದ ನೀರಿನ ಪೂರೈಕೆ ಮಾಡುವಾಗ ಸೂಕ್ತ ಚಿಕಿತ್ಸಾ ಪದ್ಧತಿಯನ್ನ ಪರಿಣಾಮಕಾರವಾಗಿ ಆಯೋಜಿಸಿ ಜನರ ಆರೋಗ್ಯವನ್ನ ಕಾಪಾಡುವಲ್ಲಿ ನೆರವಾಗಬೇಕು. ಏಕೆಂದ್ರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಕುಡಿಯೋ ನೀರನ್ನು ಕೂಡ ಬಾಟ್ಲಿಗಳಲ್ಲಿ ಇವತ್ತು ಕೊಂಡ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಹೌದು, ಯಾಕೆಂದ್ರೆ ಇವತ್ತು ನಾವು ಹಾಲಿನಗಿನ್ನ ಹೆಚ್ಚು ಬೆಲೆಯನ್ನ ಈ ಕುಡಿಯೋ ನೀರಿಗೆ ಬಾಟ್ಲಿ ನೀರಿಗೆ ಕೊಟ್ಟು ಕೊಂಡುಕೊಳ್ಳಬೇಕಾದಂತ ಪರಿಸ್ಥಿತಿ ಇರುವಾಗ ನಾವು ನಮ್ಮ ಮನೆಯ ನೀರನ್ನ ಸರಿಯಾಗಿ ಬಳಕೆ ಮಾಡ್ಕೋಬೇಕಾಗತ್ತೆ. ವಿಶೇಷವಾಗಿ ಕುಡಿಯೋ ನೀರನ್ನ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಅವರು ಯಾವ ರೀತಿಯಾಗಿ ಒಂದು ಬಳಸ್ಕೋಬಹುದು, ಅದರಲ್ಲಿ ಯಾವ್ಯಾವ ವಿಧಾನಗಳನ್ನು ಬಳಸ್ಕೊಂಡು ಅವರು ಶುದ್ಧೀಕರಿಸ್ಕೋಬಹುದು, ಬಳಕೆಗೆ ಯೋಗ್ಯವನ್ನಾಗಿ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಅವ್ರಿಗೆ ಪರಿಚಯ ಮಾಡಿಕೊಡೋಣ ಅಂತ ಅಂದು ತಮ್ಮನ್ನು ಇಷ್ಟಲ್ಲಿ ಕೇಳಿದೆ. ಡಾಕ್ಟರ್ ವಿಜಯಲಕ್ಷ್ಮಿ ಅವರೇ, ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ, ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕುಡಿಯುವ ನೀರಿನ ಉಪಚಾರ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಗೃಹ ವಿಜ್ಞಾನ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿರುವ ಡಾ ಕೆಜಿ ವಿಜಯಲಕ್ಷ್ಮಿ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಕೃಷಿ ಮಾಹಿತಿ. ರೇಷ್ಮೆ ಕೃಷಿಯನ್ನು ಅಸಂಪ್ರದಾಯಿಕ ವಲಯಗಳಲ್ಲಿ ಮಾಡೋದಕ್ಕೆ ಹಲವಾರು ತಳಿಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಅದರಲ್ಲೂ ಕ್ಷಾರೀಯ ಮಣ್ಣು, ಕಡಿಮೆ ಮಳೆ ಬೀಳುವಂಥ ಪ್ರದೇಶ ಮತ್ತು ಅಂತರ ಬೇಸಾಯ ಪದ್ಧತಿಗಳಿಗೆ ಹೊಂದಿಕೊಳ್ಳುವಂಥ ತಳಿಯನ್ನು ಅಭಿವೃದ್ಧಿ ಮಾಡಲಾಗಿದೆ. ತೆಂಗಿನ ತೋಟದಲ್ಲಿ ಅಂತರ ಬೇಸಾಯ ಪದ್ಧತಿಯಲ್ಲಿ ಹಿಪ್ಪನೇರಳೆ ಬೇಸಾಯ ನಮ್ಮ ರಾಜ್ಯದಲ್ಲಿ ಬಹಳ ಹಳೆ ಪದ್ಧತಿ. ಇದು ಒಂದೇ ಪ್ರಕಾರದ ಬೇಸಾಯಕ್ಕಿಂತ ಉತ್ತಮ ಅಂತ ಹೇಳ್ಬೋದು. ಹಿಪ್ಪನೇರಳೆ ತಳಿಗಳನ್ನು ಕಡಿಮೆ ಫಲವತ್ತತೆ ಮತ್ತು ಕಡಿಮೆ ನೀರಾವರಿಯಲ್ಲಿ ಬೆಳೆದರೆ ರೇಷ್ಮೆ ಕೃಷಿ ಲಾಭದಾಯಕ ಆಗುತ್ತೆ. ಕೆಲವೊಂದು ತಳಿಗಳನ್ನು ಈ ಒಂದು ಉದ್ದೇಶಕ್ಕಾಗಿ ಅಭಿವೃದ್ಧಿಪಡಿಸಲಾಗಿದೆ. ಅದರಲ್ಲಿ RC1 ಎನ್ನುವಂಥದ್ದು ಒಂದು ಮುಖ್ಯವಾದಂಥ ತಳಿ. ಇದು ಸಾಧಾರಣ ರೆಂಬೆಗಳಿಂದ ಕೂಡಿರುತ್ತೆ, ಶೀಘ್ರವಾಗಿ ಬೆಳೆಯುತ್ತೆ, ಹರಡಿಕೊಳ್ಳುತ್ತೆ, ಗುಲಾಬಿ ಬಣ್ಣದಿಂದ ಕೂಡಿದ್ದು, ಗಿಣ್ಣುಗಳ ಅಂತರ ಕಡಿಮೆ ಇರುತ್ತೆ, ಎಲೆಗಳು ಅಗಲವಾಗಿದ್ದು ಪೂರ್ಣವಾಗಿರ್ತವೆ ಮತ್ತು ದಪ್ಪವಾಗಿ ಕಡು ಹಸಿರು ಬಣ್ಣದಿಂದ ಕೂಡಿರ್ತವೆ ಮತ್ತು ಎಲೆಗಳು ಹೊಳಿತಾ ಇರ್ತವೆ. RC1 ತಳಿ ಕಡಿಮೆ ಗೊಬ್ಬರ ಮತ್ತು ನೀರಿನ ಒಂದು ಬಳಕೆಯನ್ನು ಬಳಸಿಕೊಂಡು ಚೆನ್ನಾಗಿ ಬೆಳೆಯುತ್ತೆ. ಅಂದರೆ ಶಿಫಾರಸು ಮಾಡಿದ ಬೇಸಾಯ ಕ್ರಮಗಳ ಜೊತೆಗೆ ಅರ್ಧದಷ್ಟು ಕಡಿಮೆ ನೀರನ್ನು ಇದು ಬಳಸ್ಕೊಡುತ್ತೆ. ಇನ್ನು ಗೊಬ್ಬರನೂ ಕೂಡ ಅರ್ಧದಷ್ಟು ಇದಕ್ಕೆ ಬೇಕಾಗುತ್ತೆ. ಇದರಿಂದ ನಾವು ವರ್ಷಕ್ಕೆ ಪ್ರತಿ ಎಕರೆಗೆ 10 ಟನ್ನಷ್ಟು ಸೊಪ್ಪಿನ ಇಳುವರಿಯನ್ನು ಪಡಿಬೋದು. ಅಂದರೆ ನಾವು ಕೊಡುವಂಥ ನೀರಿನ ಪ್ರಮಾಣದಲ್ಲಿ ಅರ್ಧದಷ್ಟನ್ನು ಕಡಿಮೆ ಮಾಡಿ ಗೊಬ್ಬರವನ್ನು ಕೂಡ ಅರ್ಧದಷ್ಟು ಕಡಿಮೆ ಮಾಡಿದರೂ ಕೂಡ ಇದು ಪ್ರತಿ ಎಕರೆಗೆ ವರ್ಷಕ್ಕೆ 10 ಟನ್ನಷ್ಟು ಸೊಪ್ಪಿನ ಇಳುವರಿಯನ್ನು ಕೊಡುತ್ತೆ. ಮತ್ತೊಂದು ತಳಿ RC2 ಅಂತ, ಇದನ್ನು 2004 ಅಭಿವೃದ್ಧಿಪಡಿಸಲಾಗಿದೆ. ಕಟಾವಿನ ಅಥವಾ ಎಲೆ ಬಿಡಿಸಿದ ನಂತರ ಬೇಗ ಚಿಗುರೋದು ಈ ತಳಿಯ ಗುಣ. ಮತ್ತು ಇದರ ಕಡ್ಡಿಗಳು ಹೆಚ್ಚು ಬೇರನ್ನು ಬಿಡುವಂಥ ಸಾಮರ್ಥ್ಯವನ್ನು ಹೊಂದಿದವೆ. ಅಂದರೆ 89%ಕ್ಕಿಂತಲೂ ಹೆಚ್ಚು ಬೇರು ಬಿಡುವಂಥ ಸಾಮರ್ಥ್ಯವನ್ನು ಈ RC2 ತಳಿ ಹೊಂದಿದೆ. ಅಂದರೆ ನಾವು 100 ಕಡ್ಡಿಗಳನ್ನು ನಾಟಿ ಮಾಡಿದರೆ 89 ಕಡ್ಡಿಗಳು ಚೆನ್ನಾಗಿ ಬೇರನ್ನು ಬಿಡುತ್ತವೆ. ಇನ್ನು ಎಲೆಗಳು ಮಧ್ಯಮವಾಗಿದ್ದು ಪೂರ್ತಿಯಾದ ಹೃದಯಾಕಾರವನ್ನು ಹೊಂದಿರ್ತವೆ. ಹಿಪ್ಪನೇಳೆ ಎಲೆಗಳು ನಯವಾಗಿರ್ತವೆ, ಹಸಿರು ಬಣ್ಣದಿಂದ ಕೂಡಿರ್ತವೆ. RC2 ತಳಿಗೆ ನಾವು ಅರ್ಧದಷ್ಟು ಕಡಿಮೆ ನೀರನ್ನು ಕೊಟ್ಟರು, ಜೊತೆಗೆ ಅರ್ಧದಷ್ಟು ಕಡಿಮೆ ರಸಗೊಬ್ಬರ ಕೊಟ್ಟಾಗಲೂ ಕೂಡ ನಾವು ಪ್ರತಿ ವರ್ಷ ಪ್ರತಿ ಎಕರೆಗೆ 8.5 ಟನ್ನಿಂದ 9.2 ಟನ್ನಷ್ಟು ಹಿಪ್ಪನೇಳೆ ಸೊಪ್ಪಿನ ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯ ಇದೆ. ಮತ್ತೊಂದು ತಳಿ ಸಹನಾ ಅಂತ. ಈ ಸಹನಾ ತಳಿಯನ್ನು 2004ರಲ್ಲಿ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಲಾಗಿದೆ. ಇದು ಮಧ್ಯಮ ಪ್ರಮಾಣದಲ್ಲಿ ರೆಂಬೆಗಳನ್ನು ಹೊಂದಿರುತ್ತೆ ಮತ್ತು ವೇಗವಾಗಿ ಬೆಳೆಯುವಂಥ ತಳಿ. ಇದು ಹರಡಿಕೊಂಡು ಬೆಳೆಯುವಂಥ ತಳಿ. ರೆಂಬೆಗಳು ಗುಲಾಬಿ ಬೂದಿ ಬಣ್ಣವನ್ನು ಹೊಂದಿರ್ತವೆ. ಗಿಣ್ಣುಗಳ ಅಂತರ ಕಡಿಮೆ ಇರುತ್ತೆ. ಎಲೆಗಳು ದಪ್ಪ ಆಗಿರ್ತವೆ, ಪೂರ್ಣವಾಗಿರ್ತವೆ ಮತ್ತು ಹೊಳಿತಾ ಇರ್ತವೆ. ಕಡು ಬಣ್ಣದಿಂದ ಇವು ಕೂಡಿರ್ತವೆ. ಮುಖ್ಯವಾಗಿ ಈ ಸಹನಾ ತಳಿಯನ್ನು ನೆರಳಿನ ಪ್ರದೇಶಗಳಿಗೆ ಶಿಫಾರಸನ್ನು ಮಾಡಲಾಗಿದೆ. ಅಂದರೆ ಇದು ನೆರಳನ್ನು ಕೂಡ ಸಹಿಸಿಕೊಂಡು ಬೆಳೆಯುವಂಥ ಶಕ್ತಿಯನ್ನು ಪಡ್ಕೊಂಡಿದೆ. ಅದಕ್ಕಾಗಿಯೇ ಇದಕ್ಕೆ ಸಹನ ಅಂತ ಒಂದು ಹೆಸರನ್ನು ಇಡಲಾಗಿದೆ. ತೆಂಗಿನ ತೋಟದಲ್ಲಿ ಅಂತರ ಬೇಸಾಯ ಪದ್ಧತಿಯಲ್ಲಿ ಶಿಫಾರಸು ಮಾಡಿದ ಬೇಸಾಯ ಕ್ರಮಗಳನ್ನು ಅನುಸರಿಸಿ ಈ ತಳಿಯನ್ನು ನಾವು ಬೆಳಿಬಹುದು. ಮುಖ್ಯವಾಗಿ ಸಹನ ಹಿಪ್ಪನೇಳೆ ತಳಿಯಿಂದ ನೀರಾವರಿ ಆಶ್ರಯದಲ್ಲಿ 1 ಎಕರೆಗೆ 10 ಟನ್ನಷ್ಟು ಹಿಪ್ಪನೇಳೆ ಸೊಪ್ಪನ್ನು ನಾವು ಪಡಿಬಹುದು. ಮುಖ್ಯವಾಗಿ 25 ವರ್ಷಕ್ಕೂ ಮೇಲ್ಪಟ್ಟ ವಯಸ್ಸಿನ ತೆಂಗಿನ ಮರಗಳು ಮತ್ತು 8 ಮೀಟ್ರ್ ಅಂತರದಲ್ಲಿ ನಾಟಿ ಮಾಡಿರುವಂಥ ಈ ತೆಂಗಿನ ತೋಟಗಳಲ್ಲಿ ನಾವು ಈ ಸಹನ ತಳಿಯನ್ನು ಬೆಳ್ಕೋಬಹುದು. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿ ಬಂತು. ಆಕಾಶವಾಣಿ ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ವಿವರಣೆ 6:30ಕ್ಕೆ ಡಾ ಎನ್ ಗೋಪಾಲಕೃಷ್ಣ ಅವರಿಂದ ವಿಜ್ಞಾನದ ಮುನ್ನ